ಬಂಗಾರವಾಗಲಿ ನಿನ್ನ ಬಾಳೆಲ್ಲ, ಬಂಗಾರವಾಗಲಿ ನಿನ್ನ ಬಾಳೆಲ್ಲ, ನೀನಾಗಿ ನೀಡಿದರೆ ಬೇಡ ಎನ್ನುವುದಿಲ್ಲ. ಬಂಗಾರವಾಗಲಿ ನಿನ್ನ ಬಾಳೆಲ್ಲ, ನೀನಾಗಿ ನೀಡಿದರೆ ಬೇಡ ಎನ್ನುವುದಿಲ್ಲ. ಬಂಗಾರವಾಗಲಿ ನಿನ್ನ ಬಾಳೆಲ್ಲ. ಎತ್ತಿ ನೀಡು ಮೊಗವೆತ್ತಿ ನೋಡು, ಮುತ್ತಂತ ಮಾತಾಡು ನೀನೊಂದು ಹಾಡು. ಮುತ್ತಂತ ಮಾತಾಡು ನೀನೊಂದು ಹಾಡು, ಕೇಳಿ ನೋಡು ಅದರಂತೆ ಹಾಡು. ಬಂಗಾರವಾಗಲಿ ನಿನ್ನ ಬಾಳೆಲ್ಲ, ಬಂಗಾರವಾಗಲಿ ನಿನ್ನ ಬಾಳೆಲ್ಲ. ನಾನೆರಳಾಗುವೆ ನೀ ಬೆಳಕಾದರೆ, ನಾನೆರಳಾಗುವೆ ನೀನೆದುರು ನಿಂತರೆ ನಾನಿನ್ನೊಳಾಗುವೆ. ಬಂಗಾರವಾಗಲಿ ನಮ್ಮ ಬಾಳೆಲ್ಲ, ಬಂಗಾರವಾಗಲಿ ನಮ್ಮ ಬಾಳೆಲ್ಲ, ನೀನಾಗಿ ನೀಡಿದರೆ ಬೇರೆ ಎನ್ನುವುದಿಲ್ಲ. ಬಂಗಾರವಾಗಲಿ